ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಆಕಾಶವಾಣಿ ಮಡಿಕೇರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಅನುಭವಗಳನ್ನು ತಿಳಿಸುತ್ತಾರೆ ಸೋಮವಾರಪೇಟೆ ತಾಲೂಕು ಬೆಂಕಳ್ಳಿಯ ಚಿನ್ನಮನೆ ಸತೀಶ್ ಅವರು. ಕೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ ಸಣ್ಣ ಹಿಡುವಳಿಯಲ್ಲೂ ನೆಮ್ಮದಿಯಾಗಿ ಜೀವನ ಮಾಡುವ ಕೃಷಿಕರು ಅನೇಕ ಕಡೆ ಕಾಣಿಸುತ್ತಾರೆ. ನಮ್ಮ ರೇಡಿಯೋ ಕೇಳಿದ್ರು ಹಾಗೆ ಕೃಷಿಯಲ್ಲಿ ಆಸಕ್ತಿಯಿಂದ ಜೀವನ ಮಾಡುತ್ತಿರುವ ಸೋಮವಾರಪೇಟೆ ತಾಲೂಕು ಬೆಂಕಳ್ಳಿ ಗ್ರಾಮದ ಚಿನ್ನಮನೆ ಸತೀಶ್ ಅವರ ಜೊತೆಗೆ ಇವತ್ತು ಮಾತನಾಡುತ್ತಿದ್ದೀವಿ. ಇರೋದು 5 ಎಕರೆ ಜಮೀನು, ಅದರಲ್ಲಿ ತೋಟನು ಮಾಡಿಕೊಂಡಿದ್ದಾರೆ, ಗದ್ದೆನು ಬೆಳ್ಕೊಂತಾರೆ, ಹಾಗೆ ಇತರೆ ತರಕಾರಿಗಳ ಸಾಗುವಳಿಯು ನಡೀತಾ ಇದೆ. ವಿನಿಲ್ಲವನ್ನ ಉತ್ತಮವಾಗಿ ಕಾಪಾಡಿಟ್ಕೊಂಡಿದ್ದಾರೆ. ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿ ಹಾಗೆ ಜೇನನ್ನು ಏಲಕ್ಕಿಯನ್ನು ಸಾಗುವಳಿ ಮಾಡೋದಿದೆ. ಇವತ್ತು ಅವರ ಕೃಷಿ ಕುರಿತಂತೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿಸ್ತಾ ಇದೀವಿ. ಸತೀಶ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಬೆಂಕಳ್ಳಿ ಗ್ರಾಮ ಸೋಮವಾರಪೇಟೆಗೆ ಎಷ್ಟು ದೂರ ಆಗ್ತದೆ? 20 ಕಿಲೋಮೀಟರ್ ಆಗ್ತದೆ. ಹಾ, ಯಾವ ಊರು ಹತ್ತಿರ ಬರುತ್ತೆ ಬೆಂಕಳ್ಳಿಗೆ? ಬೆಂಕಳ್ಳಿಗೆ ಶಾಂತಳ್ಳಿ ಸ್ವಲ್ಪ ಹತ್ರ ಬರ್ತದೆ. ಹಾ, ಪುಷ್ಪಗಿರಿ ಬೆಟ್ಟ ಹತ್ರ. ಓಹೋ, ಪುಷ್ಪಗಿರಿ ಎಷ್ಟು ದೂರ ಆಗ್ತದೆ ನಿಮ್ಮೂರಿಂದ? ನಮ್ಮೂರಿಂದ ಒಂದು 6 ಕಿಲೋಮೀಟರ್ ಆಗ್ತದೆ. ಓ ಸರಿನೆ. ಶಾಂತಳ್ಳಿ? ಶಾಂತಳ್ಳಿ 12 ಕಿಲೋಮೀಟರ್ ಆಗ್ತದೆ. ಓಹೋ. ಮನೇಲಿ ಯಾರಿದ್ದೀರಿ? ಅಪ್ಪ ಅಮ್ಮ, ನಮ್ಮ ಶ್ರೀಮತಿ ಮತ್ತೆ 2 ಮಕ್ಕಳು ಇದ್ದಾರೆ, 6 ಜನ ಇದೀವಿ. ಓಕೆ. ಹಣದ ಬೆಳೆಗಳು ಯಾವ್ಯಾವ ನಿಮ್ಮಲ್ಲಿ? ವೆನಿಲಾ ಇದೆ, ಎಲ್ಲ ಬೆಳಿತೀವಿ ಗದ್ದೆಯಲ್ಲಿ. ತರಕಾರಿ, ಮೆಣಸಿನಿಂದ ಡಬಲ್ ಬೀನ್ಸ್ ಹಾಕೊಳ್ತೀವಿ, ಮೊಟ್ಟೆಕಾಳು. ಸುಮಾರು ಒಂದು 8 ತಿಂಗಳು ಮನೆಗಿರೋ ತರಕಾರಿನ ಬೆಳ್ಕೊಳ್ತೀವಿ. ಮನೆಗೆ ಬೇಕಾಗಿರೋ ತರಕಾರಿಗಳಂದ್ರೆ ಹಸಿಮೆಣಸಿನಕಾಯಿ, ಬೀನ್ಸ್, ಮೂಲಂಗಿ, ಈ ತರದನ್ನೆಲ್ಲ ಬೆಳ್ಕೊಂತೀರಾ? ಎಲ್ಲ ಪ್ರತಿಯೊಂದು ನಮ್ಗೆ ಯಾವ್ದು ಬೇಕು, ಸಕ್ಕರೆಕಾಯಿ, ಸೋರೆಕಾಯಿ, ಅರಿಶಿನ ಬೆಳ್ಕೊಳ್ತೀವಿ. ಒಟ್ಟು 5 ಎಕರೆ ಜಾಗ ನಿಮ್ದಲ್ವಾ? ಹಾ, 5 ಎಕರೆ ಕಾಫಿ ತೋಟ ಇದೆ, ಎಲ್ಲಕ್ಕಿದಕ್ಕೆ ಬೇರೆ ಇದೆ ತೋಟ ಸ್ವಲ್ಪ. ಹೌದ್ರ? ತೋಟ 5 ಎಕರೆ ಇದೆಯಾ ಅಥವಾ ಒಟ್ಟು 5 ಎಕರೆ ಇದೆ? ಕಾಫಿ ತೋಟ ಮಾಡಿರೋದು 5 ಎಕರೆ ಇವಾಗ ಇದೆ, ಎಲಕ್ಕಿ 1.5 ಎಕರೆ ಇದೆ, ಸಪರೇಟ್ ಬಿಟ್ಟಿದ್ಯ ಅದು. ಅರೇಬಿಕನು ಇದೆ, ರೋಬಸ್ಟನ್ 2 ಇದೆ. ಗದ್ದೆ? ಗದ್ದೆ 1.5 ಎಕರೆ ಆಗ್ತದೆ. ಓಹೋ. ಯಾವ ತಳಿ ಬೆಳಿತೀರಿ? ಭತ್ತ ದಪ್ಪು ಪಿಯುಬಿನ ಬೆಳಿತಾ ಇದೀವಿ. ಓಹೋ. ಎಂತದ್ದು? ದಪ್ಪ ಪಿಯುಬಿ, ಬಿಳ್ಳೆಕ್ಕಿ ತೆಗೆದು ಬರ್ತದೆ. ಓಹೋ. ಅದು ದನಗಳಿಗೆ ಮೇವು ತುಂಬಾ ಆಗ್ತದೆ, ಮತ್ತೆ ಊಟ ಮಾಡ್ಲಿಕ್ಕೂ ಗುಸ್ಲಕ್ಕಿ ದಪ್ಪ ಟೈಪ್ ಬರ್ತದೆ. ಅಂದ್ರೆ ಇರುತ್ತೆ, ಹೊಟ್ಟೆಗೆಲ್ಲ ಸ್ವಲ್ಪ ಚೆನ್ನಾಗಿರ್ತದೆ, ಹೊಟ್ಟೆ ತುಂಬುತ್ತೆ, ಮತ್ತೆ ರುಚಿಯಾಗಿರುತ್ತೆ ಅಂತ ಹೇಳ್ತೀರಿ? ಗಟ್ಟಿಯಾಗಿರ್ತದೆ, ಕೆಲಸ ಮಾಡೋರಿಗೆ ಹೊಟ್ಟೆ ಅರ್ಗೋದಿಲ್ಲ ಸ್ವಲ್ಪ. ಹೌದಾ? ಸರಿನೆ ಸರಿನೆ. ಬೆಂಕಳ್ಳಿ ಸುತ್ತಮುತ್ತ ನೋಡೋದಾದ್ರೆ ವಾತಾವರಣ ಹೇಗಿದೆ ನಿಮ್ ಕಡೆಗೆ, ಎಷ್ಟು ಮಳೆ ಬರುತ್ತೆ? ಮಳೆ ತುಂಬಾ ಸರ್, ಮಳೆನ ಹೇಳಲಿಕ್ಕಾಗಲ್ಲ, ಸರಾಸರಿ 250-300 ಇಂಚ್ ಮಳೆ ಆಗ್ತದೆ. ಓಹೋ. ಯಾವ್ದು ರೋಬಸ್ಟ ಬೆಳೆದಿರಾ ಅರೇಬಿಕಾ ಹಾಕೊಂಡಿದೀರಾ? ಅರೇಬಿಕನು ಸ್ವಲ್ಪ ಇದೆ, ರೋಬಸ್ಟ್ ಅನ್ನು ಎರಡನ್ನೂ ಸಮಾನವಾಗಿ ಬೆಳೆದಿದ್ವಿ. ತೋಟದಲ್ಲಿ ಕಾಳುಮೆಣಸು? ಕಾಳುಮೆಣಸು ಇದೆ, ಸಾಧಾರಣ ಇರ ಮರಗಳಿಗೆಲ್ಲ ಹಾಕಿದ್ವಿ. ಅದು ಅಂದ್ರೆ ಮಳೆ ವಾತಾವರಣ ಒಂದ್ ಸ್ವಲ್ಪ ಸೂಟ್ ಆಗಲ್ಲ, ಒಂದೊಂದು ವರ್ಷ ಫಂಡಮೆಂಟ್ಸ್ ಎಲ್ಲ ಚೆನ್ನಾಗಿ ಬಂದ ಕಾಳುಮೆಣಸು, ಒಂದೊಂದು ವರ್ಷ ಪೂರ್ತಿ ಉದುರೋಗ್ತದೆ. ಈ ವರ್ಷ ಗಾಳಿ ಮಳೆ ಜಾಸ್ತಿ ಆಗಿದ್ರಿಂದ ತುಂಬಾ ರೋಬೇಸ್ಟ್ ಅನ್ನು ಉದುರಿದೆ, ಕಾಳುಮೆಣಸನ್ನು ತುಂಬಾ ಉದುರಿದೆ. ಒಟ್ಟಾರೆ ಒಂದು ಹವಾಗುಣ ಮತ್ತೆ ಪರಿಸ್ಥಿತಿಗಳು ಚೆನ್ನಾಗಿದ್ವು ಅಂತಂದ್ರೆ ಎಷ್ಟು ಕಾಫಿ ಸಿಗ್ತಾ ಇದೆ ಈ ಸರಿ? 40 ಚೀಲ ಆಗಿತ್ತು ರೋಬೇಸ್ಟಾ ಮತ್ತು ಅರೇಬಿಕ ಎರಡು ಸೇರ್ಕೊಂಡು. 1 ಎಕರೆಗೆ ಏನು? ಅಲ್ಲ, ಟೋಟಲಿ 5 ಎಕರೆಗೆ ಚಿಕ್ಕ ಗಿಡಗಳು ಇವಾಗ ಫಸ್ಟ್ ಬಿಡಕ್ಕೆ ಸ್ಟಾರ್ಟ್ ಆಗಿರೋ ಗಿಡಗಳು ಇದಾವೆ. ಹೌದ್ರ? ನಾವೆಲ್ಲ ಬೆಳೆನ ಯಾಕೆ ಮಾಡೋದು ಅಂದ್ರೆ, ಯಾವ್ದ ಒಂದು ಬೆಳೆನಾದ್ರೂ ನಮ್ಮನ್ನ ಮೇಲ್ಕೆ ಎತ್ಕೊಳ್ತದೆ. ಹಾಗೆ ಕಾಫಿ ಹೋದ್ರೆ ಉಂಡೆ ಮೆಣಸು ಬರ್ತದೆ, ಉಂಡೆ ಮೆಣಸು ಇಲ್ಲ ಅಂದ್ರೆ ತರಕಾರಿಯಿಂದ ಇದ ಮಾಡಬಹುದು, ಇಲ್ಲ ಏಲಕ್ಕಿ ಆಗ್ತದೆ. ಯಾವ್ದ್ರಲ್ಲೂ ಒಂದಲ್ಲ ಒಂದು ಬೆಳೆ ನಮ್ಮನ್ನ ಕಾಪಾಡ್ಕೊಂಡು ಬರೋದ್ರಿಂದ ನಾವು ಒಂದು ಬೆಳೆಗೆ ಹೆಚ್ಚು ಆಸಕ್ತಿ ಕೊಟ್ಟಿಲ್ಲ, ಎಲ್ಲಾ ಬೆಳೆನೂ ಬೆಳಿತೇವೆ. ಕಾಳು ಮೆಣಸು ಎಷ್ಟು ಸಿಗ್ತಾ ಇದೆ? ಕಾಳು ಮೆಣಸು ಕಳೆದ ಸರಿ 200 ಕೆಜಿ ಆಗಿತ್ತು. ಮುಂದಿನ ವರ್ಷಕ್ಕೆ ಮರಕ್ಕೆ ಏಣಿ ಹಾಕೋದೆ ಬೇಡ. ಹೌದಾ? ಅಷ್ಟು ಉದುರಿದೆ, ಫುಲ್ ಗಾಳಿ ಮಳೆಗೆ ಫುಲ್ ಇದಾಗಿದೆ. ಈ ಸಾರಿ ಅಷ್ಟೇ ಸಿಗುತ್ತಾ ಅಥವಾ ಕಡಿಮೆ ಸಿಗುತ್ತಾ? ಇಲ್ಲ, ಕಡಿಮೆ ಸಿಗ್ತದೆ, ಈ ಸಾರಿ ಕಡಿಮೆ ಸಿಗ್ತದೆ. ವೆನಿಲ್ಲವನ್ನ ಯಾವಾಗ್ಲಿಂದ ಶುರು ಮಾಡ್ಕೊಂಡ್ರಿ ಬೆಳೆಯೋದು? ಬೆಳೆಯೋದು ಒಂದು 5 ವರ್ಷದಿಂದ ಬೆಳೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿ ನೋಡಿದ್ರಿ, ಯಾರು ಹೇಳಿದ್ರು, ಹೇಗೆ ಬೆಳಿಬೇಕನ್ನೋ ಒಂದು ಆಲೋಚನೆ ಬಂತು? ನಮ್ಮ ಚಿಕ್ಕಪ್ಪ ಅವ್ರ ಮನೆಯಲ್ಲಿ ಮೊದಲು ಬೆಳಿತಾ ಇದ್ರು, ತಂದೆಯವ್ರು ತಮ್ಮವ್ರ ಮನೇಲಿ ಬೆಳಿತಾ ಇದ್ರು. ನಮ್ಮನೆ ಅದನ್ನ ಬೆಳೆದು ಆಸಕ್ತಿ ಆಯ್ತು. ಮತ್ತೆ ನಮ್ಮ ಮನೆಯಲ್ಲಿ ಹಿಂದೆ ಬೆಳೆದಿದ್ದು ಒಂದು ಮರದಲ್ಲಿ ಹಾಕಿ ಇಟ್ಟಿದ್ದು ಒಂದು ವೆನಿಲಾ ಬಳ್ಳಿ ಇತ್ತು, ಅದನ್ನೇ ತಗೊಂಡು ಕಟ್ ಮಾಡಿ ಚಿಕ್ಕ ಚೀಲಗಳನ್ನ ಮಾಡಿ ಚೀಲ ಬುಟ್ಟಿ ಮಾಡ್ಕೊಂಡು ಅದನ್ನ ಕೊಟ್ಟಿಗೆ ಸೈಡ್ ಅಲ್ಲಿ ಕೊಟ್ಟಿಗೆ ಮನೆ ಸೈಡ್ ಅಲ್ಲಿ ನೆಟ್ಟು ಮೊದಲು ಸ್ಟಾರ್ಟಿಂಗ್ ಬೆಳೆದ್ವಿ. ಇವಾಗ ಅದನ್ನೇ ಪಾನೋಳ ಈ ಬಾಣಿಗೆ ಪಾನೋಳ ಹಾಕಿ ಪಾನೋಳದ ನೆರಳಲ್ಲಿ ಬೆಳೀತಾ ಇದ್ವಿ. ಮೊದಲು ಸ್ಟಾರ್ಟ್ ಮಾಡಿದ್ದು ಚೀಲನ ಬುಟ್ಟಿ ಮಾಡಿ ಕಾಡು ಮಣ್ಣು ಮತ್ತೆ ಸಗಣಿ ಗೊಬ್ಬರನ ಹಾಕಿ ಬೆಳೀತಾ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ವರ್ಷದಿಂದ? ತುಂಬಾ ಬೇಗ ಬೆಳೀತದೆ ಅದು, 2 ವರ್ಷಕ್ಕೆ ಫಸಲು ಬರ್ತದೆ ಆ ರೀತಿ ಬೆಳೆದ್ರೆ. ಎಷ್ಟು ವರ್ಷದಿಂದ ಬೆಳೀತದೆ? ಇವಾಗ 4 ವರ್ಷ 5 ವರ್ಷ ಸ್ಟಾರ್ಟ್ ಆಯ್ತು ಮಾಡಿ, 3 ವರ್ಷದಿಂದ ಫಸಲು ಬರ್ತಾ ಇದೆ. ಹೋದ ವರ್ಷ ಆಚೆ ವರ್ಷ ಎಷ್ಟು ಬಂದಿತ್ತು ಹಸಿದು? ಹಸಿದು ಕಳೆದ ವರ್ಷ 60 ಕೆಜಿ ಆಗಿತ್ತು, ಅದರಿಂದ 20 ಕೆಜಿ ಆಗಿತ್ತು. ಏನ್ ಬೆಲೆ ಸಿಕ್ಕಿತ್ತು? ಕಳೆದ ವರ್ಷ ತುಂಬಾ ಕಡಿಮೆ ಆಯ್ತು ಕೊರೋನಾದಿಂದ, 1,700 ರೂಪಾಯಿ ಕೊಟ್ಟಿದ್ರು ಕೆಜಿ ಹಸಿ ದಿನಸಿಗೆ. ಅದ್ರ ಹಿಂದೆ 5,000 ಕೊಟ್ಟಿದ್ರು ಕೆಜಿ. ಹೌದ್ರ? ಇದನ್ನ ಒಣಗಿಸಿ ಮಾರಾಟ ಮಾಡಿದ್ರೆ ಒಳ್ಳೆ ಬೆಲೆ ಸಿಗುತ್ತಂತ ಹೇಳೋದಿದೆ, ಆ ಪ್ರಯತ್ನ ಮಾಡಿಲ್ವ? ಆ ಪ್ರಯತ್ನ ಇವರಿಗೆ ಮಾಡಿಲ್ಲ, ಹಸಿ ಬೀನ್ಸ್ಗೆ ಬಂದು ಇಲ್ಲೇ ತಗೊಂಡು ಹೋಗ್ತಾರೆ. ಇಲ್ಲಿಗೆ ನಾವು ಇಂಡಿಯನ್ ವೆನಿಲಾ ಕಂಪ್ನಿ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ. ಹಾಗೆ ಅವ್ರು ಬಂದು ತಗೊಂಡು ಹೋಗ್ತಾರೆ, ಇಲ್ಲಾಂದ್ರೆ ಕೇರಳ ಸೈಡ್ ಅವ್ರು ಬಂದು ತಗೊಂಡು ಹೋಗ್ತಾರೆ. ಈಗ ಈ ವಿಚಿತ್ತಿಗೆ ಸ್ವಲ್ಪ ರೋಗ ಬರ್ತಾ ಇದೆ. ಹೌದ್ರಾ? ಸ್ಪ್ರೇ ಮಾಡಿದ್ರು ಯಾವ್ದು ಕಂಟ್ರೋಲ್ ಆಗ್ತಾ ಇಲ್ಲ. ಒಂದು ಬುಡಕ್ಕೆ ಬಂದ್ರೆ ಅದು ಇಡೀ ಬಳ್ಳಿನೇ ಆವರಿಸ್ತದೆ ಅದು. ಮತ್ ಸ್ವಲ್ಪ ಸೂಕ್ಷ್ಮವಾದ ಬೆಳೆ ಅದು ವೆನಿಲಾ. ಅತಿ ಜನರು ಹೆಚ್ಚಾಗಿ ಓಡಾಡಬಾರ್ದು, ನೋಡಬಾರ್ದು ಅಂತ ಹಿಂದೆ ಬೆಳೆದವ್ರು ಹೇಳ್ತಾರೆ. ಭಾರಿ ಸೂಕ್ಷ್ಮವಾದ ಬೆಳೆ, ಅತಿಯಾಗಿ ಜನರು ನೋಡಬಾರ್ದು, ಓಡಾಡಬಾರ್ದು. ಮನೆ ಸುತ್ತ ಅದೇ ಸುತ್ತಮುತ್ತ ಹಾಕಿರೋದ್ರಿಂದ ಜನಗಳನ್ನ ನೋಡೋದು ಜಾಸ್ತಿ. ಹಾಗೆ ಎಷ್ಟು ಬಳ್ಳಿಗಳಿದಾವೆ? ಬಳ್ಳಿಗಳು ಒಂದು 100 ಬಳ್ಳಿಗಳಿದಾವೆ, 100-150 ಇದಾವೆ. ಇವಾಗ ಫಸ್ಟ್ ಬರ್ತಾ ಇರೋದು ಉಂಟು, ಬರ್ಲಿಕ್ಕೆ ಇರೋದು ಉಂಟು. ಬುಟ್ಟಿ ಮಾಡಿ ಹಾಕಿದ್ರೆ ಬಾರಿ ಬೇಗ ಬರ್ತದೆ, ಬೇಗ ಫಸ್ಟ್ ಬರ್ತದೆ. ಮರಕ್ಕೆ ಹಾಕಿದ್ರೆ ಒಂದು 3-4 ವರ್ಷ ಬೇಕು ಪಾನೋಳ ಮರಕ್ಕೆ ಹಾಕಿದ್ರೆ. ಎಂತ ಮರಗಳಿಗೆ ಆಧಾರವಾಗಿ ಇದನ್ನ ಇಟ್ಕೊಂಡು ಬೆಳೆಸಿದ್ರಿ ವೆನಿಲಾವನ್ನ? ನಾವು ಮೊದಲು ಅದೇ ಬುಟ್ಟಿಂಗ್ ಮಾಡಿದಾಗ ಮರ ಅಂದ್ರೆ ಬರೀ ಮರದ ಬಡಿಗೆನ ಇಟ್ಟು ಬೆಳೀತಾ ಇದ್ವಿ. ಇವಾಗ ಪಾನೋಳಕ್ಕೆ ಹಾಕಿದ್ವಿ. ನಾವು ಅದೇ ಬೇರೆ ಮರಕ್ಕೆ ಯಾವ್ದಕ್ಕೂ ಹಾಕಿಲ್ಲ, ಪಾನೋಳಕ್ಕೆ ಹಾಕಿದ್ವಿ. ಬೆಳಿಬೇಕನ್ನೋ ಒಂದು ಆಲೋಚನೆ ಯಾವಾಗ ಬಂತು, ಯಾಕೆ ಬಂತು? ರೇಟು ಇತ್ತಲ್ಲ, ನಮ್ಮ ಶ್ರೀಮತಿ ಅವರು ತುಂಬಾ ಆಸಕ್ತಿ ವಹಿಸಿ ಮಾಡ್ಲೇಬೇಕು ಈ ಬೆಳೆನ. ಒಂದು ಕೂಡ ನಮ್ಮಲ್ಲಿ ಇದ್ದಿದ್ರಿಂದ ಹೊರಗಡೆ ತೆರಲಿಕ್ಕೆ ಹೋಗ್ಲಿಲ್ಲ, ಮನೆಯನ್ನೇ ಒಂದು ಬಳ್ಳಿನ ಅದನ್ನೇ ಕಟ್ ಮಾಡಿ ಅದರಿಂದಲೇ ಪೂರ್ತಿ ಬೆನ್ನೆಲೆ ವ್ಯವಸಾಯ ಮಾಡಿರೋದು. ಹೌದಾ? ಅಂದ್ರೆ ಈಗ ನಿಮ್ಗೆ ಎಷ್ಟು ಸಾರಿ ಫಸಲು ಸಿಕ್ಕಂಗಾಯ್ತು? 3 ಸಾರಿ ಫಸಲು ಸಿಕ್ಕಂಗಿದೆ, ಈ ಸಿಕ್ತಾ ಇರೋದು 4. ಕಾಫಿ ತೋಟಗಳಲ್ಲಿ ಕೆಲವೊಬ್ರು ಬೆಳೆದಿರೋದಿದೆ, ನೀವು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಆತರ? ಅದ್ ನೀರಾವರಿ ಸೌಲಭ್ಯ ಬೇಕಲ್ಲ, ನೀರಾವರಿ ಸೌಲಭ್ಯ ತುಂಬಾ ಅವಶ್ಯಕತೆ ಇರೋದ್ರಿಂದ ವೆನಿಲಕ್ಕೆ. ಹೂ ಬಿಡಾಗೆಲ್ಲ ತುಂಬಾ ನೀರು ಬೇಕು. ಪರಾಗಸ್ಪರ್ಶ ಮಾಡ್ಬೇಕಾದ್ರೆ ಒಂದು ತಂಪು ವಾತಾವರಣ ಬೇಕು, ನೀರು ಹಾಕ್ತಾನೆ ಇರಬೇಕು. ಅದ್ರಿಂದ ಕಾಫಿ ತೋಟದಲ್ಲಿ ಬೆಳಿಲಿಕ್ಕೆ ಹೋಗಿಲ್ಲ, ನೀರಾವರಿ ಮಾಡ್ಕೊಂಡು ಮಾಡ್ಬೇಕು ಅಂತ ಉಂಟು. ಬೇರೆ ತುಂಬಾ ಜನ ಬೆಳೆದಿದೆ. ಹೌದ್ರಾ? ಅಂದ್ರೆ ಕೆಲವೊಂದ್ಸರಿ ಹೇಳುತ್ತಿದ್ದೆ, ಬಂದು ಬೆಳಿತಾರೆ ನಮ್ಮನ್ನು ಕೇಳ್ತಾರೆ, ಕೊಡಿ ಒಂದ್ 4 ಬೆಳಿ ಕೊಡಿ, 2 ಬೆಳಿ ಕೊಡಿ ಅಂತ. ನಾವು ಕೊಟ್ಟಿದ್ವಿ, ಬೆಳೆದವರು ಬೆಳೆದಿದ್ರು, ಅದರಿಂದ ಬೆಳಿತಿದ್ದಾರೆ. ಹೌದ್ರಾ? ಅದೇ ರೋಗ ಬಂದಿರೋದ್ರಿಂದ ಕೊಡ್ಲಿಕ್ಕೂ ಅಷ್ಟು ಇದಾಗಲ್ಲ, ರೋಗದ ಬಳ್ಳಿ ಕೊಟ್ಟ ನಮ್ಮಲ್ಲಿ ಹೋಯ್ತು. ನಾನು ಕೆಲವ್ರಿಗೆ ಹೇಳೋದು, ಈ ನಿಮ್ಮಲ್ಲಿ ಹಾಕಿ ಬಳ್ಳಿ ಇದ್ರೆ ನಮ್ಮನಿಂದ ತಗೊಂಡೋಗಿ ಹಾಕ್ಬೇಡಿ, ರೋಗ ಲಕ್ಷಣಗಳಿದೆ ಅದರಿಂದ ಬೇಡ ಅಂತ ಹೇಳ್ತಾ ಇದ್ದೀವಿ. ಒಂದು ಬೆಳ್ಳಿ ಇಲ್ಲ ಅಂತ ಹೇಳೋರಿಗೆ ಕೊಡ್ತಾ ಇದ್ದೀವಿ. ಹಾಗೆ ಅತಿ ಮಳೆಯಲ್ಲೂ ವೆನಿಲಾ ಬರುತ್ತೆ ಅಂತ ಹೇಳ್ತಾ ಇದ್ರಿ ಅಲ್ವಾ? ಬರ್ತದೆ. ಮತ್ತೆ ಮಳೆ ಕೊರತೆ ಆದ್ರೂ ಸಹಿಸಿಕೊಳ್ಳುತ್ತಲ್ವಾ? ಹೂ ಬಿಡೋ ಸಮಯದಲ್ಲಂತೂ ಬೇಕೇ ಬೇಕು, ನೀರು ತುಂಬಾ ಬೇಕು. ಹಾಗೆ ಪರಾಗಸ್ಪರ್ಶ ಮಾಡಿದಾಗ ಕಾಯಿ ನಿಲ್ಬೇಕಾದ್ರೆ ತುಂಬಾ ನೀರು ಬೇಕು. ಯಾವಾಗ ಹೂ ಬರುತ್ತೆ? ಹೂವು ಡಿಸೆಂಬರ್ ಇಂದ ಜನವರಿ ಫೆಬ್ರವರಿ ಮಾರ್ಚ್ ತನಕ ಇರ್ತದೆ ನಮ್ಮಲ್ಲಿ ಹೂವು. ಹೌದ್ರ? ಜನವರಿಗೆ ಕಡಿಮೆ, ಮಾರ್ಚಿಗಂತೂ ತುಂಬಾ ಹೂ ಬರ್ತದೆ. ಯಾವಾಗ ಕಾಯಿ ಕಟ್ಟಾವಿಗೆ ಬರುತ್ತೆ? ನವೆಂಬರ್ ಡಿಸೆಂಬರ್. ನವೆಂಬರ್ ಅಲ್ಲಿ ಕಟ್ ಮಾಡಿ ನಾವು ಕೊಟ್ಬಿಡ್ತೀವಿ. ಪ್ರತಿ ಡಿಸೆಂಬರ್ ಕೊಟ್ರಿ. ಈಗ 5,000 ರೂಪಾಯಿ 1 ಕಿಲೋಗ್ರಾಮ್ ಹಸಿ ಕಾಯಿಗೆ ಸಿಕ್ಕಾಗ ಎಷ್ಟು ಸಿಕ್ಕಿತ್ತು ಇಳುವರಿ? 40 ಕೆಜಿ ಸಿಕ್ಕಿತ್ತು ಅವಾಗ. 40 ಕೆಜಿನಾ? 40 ಕೆಜಿ ಅಂದ್ರೆ 2 ಲಕ್ಷ ರೂಪಾಯಿ. ಎಷ್ಟು ಗಿಡಗಳಿಗೆ, ಎಷ್ಟು ಬಳ್ಳಿಗಳಿಗೆ? 100 ಬಳ್ಳಿ ಇತ್ತು. ಓಹೋ. ಒಣಗಿಸಿ ಸಂಸ್ಕರಣೆ ಮಾಡಿ ಮಾರಾಟ ಮಾಡೋದಿದೆ, ನೀವು ಅದನ್ನ ನೋಡ್ಕೊಂಬಲಿಕ್ಕೆ ಹೋಗ್ಲಿಲ್ವಾ? ಇಲ್ಲ ಸರ್, ಹೋಗ್ಲಿಲ್ಲ. ನಮ್ಗೆ ಕೆಲ್ಸಗಳು ಎಲ್ಲಾ ವ್ಯವಸಾಯ ಮಾಡೋದ್ರಿಂದ ಟೈಮ್ ಸಾಕಾಗಲ್ಲ. ಓಹೋ, ಹಾಗೆ. ಒಂದಕ್ಕೆ ಜಾಸ್ತಿ ಸಮಯ ಕೊಡ್ಲಿಕ್ಕೂ ಆಗೋದಿಲ್ಲ. ಎಲ್ಲಾ ಬೆಳೆನೂ ಬೆಳೆಯೋದ್ರಿಂದ ಒಂದಕ್ಕೆ ಜಾಸ್ತಿ ಸಮಯ ಕೊಡಕಾಗೋದಿಲ್ಲ. ಒಂದನೇ ಮಾಡಿದ್ರೆ ಆಸಕ್ತಿ ವಹಿಸಿದ್ರೆ ತುಂಬಾ ಬೆಳಿಬಹುದು. ಒಂದೇ ಸರಿ ಏರುಪೇರಾಗೋದ್ರಿಂದ ತುಂಬಾ ಕೆಳಗೆ ಹೋಗ್ಬಿಡ್ತೀವಿ ಅಂತ ಒಂದು ಅನಿಸ್ತದೆ ನನಗೆ. ಹಾಗೆ ಹಾಗೆ. ವೆನಿಲ್ಲವನ್ನ ನೀವು ಎಲ್ಲಿಂದ ತಗೊಂಬಂದ್ರಿ? ಹಿಂದೆ ಒಂದು 15-20 ವರ್ಷದಿಂದ ಇಲ್ಲೆಲ್ಲ ಸುತ್ತಮುತ್ತ ಎಲ್ಲರೂ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ನಮ್ ತಂದೆಯವರು ಒಬ್ರು ಮನೆಯಿಂದ ಕೇಳಿ ತಗೊಂಡ್ಬಂದು ಒಂದ್ ಮರಕ್ಕೆ ಹಾಕಿದ್ರು. ಅದನ್ನ ಮುಂದುವರೆಸಿ ಒಂದು 12 ವರ್ಷದಿಂದಲೂ ಅದೇ ಟೈಪ್ ಇತ್ತು. 15-20 ವರ್ಷ ಆಗಿದ್ರು ಹಾಗೇನೆ ಇತ್ತು. ಅದನ್ನ ಈ ಸರಿ ಕಟ್ ಮಾಡಿದ್ ಒಂದ್ 5 ವರ್ಷದ ಹಿಂದೆ. ಓಹೋ. ಹಾಕಿ 2 ವರ್ಷಕ್ಕೆ ಹೂವು ಕಾಯಿ ಶುರು ಆಗ್ಬಿಡುತ್ತೆ ಅಂತ ಹೇಳ್ತಿದ್ರಿ ಅಲ್ವಾ? ಅದೇ, ಚೀಲದಲ್ಲಿ ಬುಟ್ಟಿ ಮಾಡಿ ಅದೇ ಸಪರೇಟ್ ಬೆಳಿಬೇಕು. ಮರಕ್ಕೆ ಹಾಕಿದ್ರೆ ಸ್ವಲ್ಪ ಲೇಟ್ ಆಗ್ತದೆ. ಹೌದು, ನಿಜ. ಪರಾಗಸ್ಪರ್ಶ ಬಹಳ ಮುಖ್ಯವಾದ ಸಂಗತಿ ಅಲ್ವಾ? ಹೌದು ಹೌದು, ಪರಾಗಸ್ಪರ್ಶ ತುಂಬಾ ಇದು ಸಾಧಾರಣದವರಿಗೆ ಆಗ್ಲಿಕ್ಕೆ ಆಗೋದಿಲ್ಲ. ಬೆಳಗಿನ ಹೊತ್ತೆ ಮಾಡ್ಬೇಕು ಅನ್ಸುತ್ತಲ್ವಾ? ಬೆಳಗಿನ ಹೊತ್ತೆ ಒಂದು 11-12 ಗಂಟೆ ಒಳಗೆ ಮಾಡ್ಬೇಕು, ಬೆಳಿಗ್ಗೆ 8 ಗಂಟೆ. ಚಳಿಗಾಲದಲ್ಲಿ ತುಂಬಾ ಚಳಿ ಇದ್ದಾಗ ಮರಳೋದು ಲೇಟ್ ಆಗ್ತದೆ. ಓಹೋ. ವಿಶೇಷವಾದ ಆರೈಕೆ ಏನಿಲ್ಲ, ಅತಿ ಮಳೆಗೆ ಕೊಳೆ ರೋಗ ಬರೋದಿದೆ, ಸಮಸ್ಯೆಗಳಿದಾವೆ, ಅದಕ್ಕೆ ಪೂರ್ಣ ದ್ರಾವಣ ಅದಿದೆ ಅಂತ ಅನ್ಕೊಂಡು ಬರದಂತೆ ನೋಡ್ಕೊಳ್ಳಿಕ್ಕೆ ಏನಾದ್ರು ಮಾಡಿದ್ರೆ ಹೇಗೆ? ರೋಗ ಬಂದ್ರೆ ತರ್ಕಾಳಿಗೆ ಸ್ವಲ್ಪ ಕಷ್ಟ. ಓಹೋ. ಇಡೀ ಬಳ್ಳಿಗಳನ್ನೇ ಆವರಿಸ್ತದೆ. ಓಹೋ. ಏಲಕ್ಕಿ ಈಗಲೂ ಎಷ್ಟು ಇಟ್ಕೊಂಡಿದೆ? ಏಲಕ್ಕಿನೇ ಪ್ರಮುಖವಾದ ಬೆಳೆ ಇದೆ. ಇವಾಗ ಎಲ್ಲ ಏಲಕ್ಕಿ ತೋಟನ ಕಾಫಿ ಮಾಡ್ಕೊಂಡು ಏಲಕ್ಕಿ ಕಡಿಮೆ ಆಗ್ತಾ ಇದೆ. ಸಲ ಸರಿ ಒಂದು 40 ಕೆಜಿ ಆಗಿತ್ತು. ಓಹೋ. ಈ ಸರಿನೂ ಅಷ್ಟೇ ಬರ್ಬೋದು. ಈ ಸರಿ ಗಿಡನು ಹಾಕಿದ್ವಿ ನಾವು, ಈ ಗಿಡ ಹೊಸ ಗಿಡ ತುಂಬಾ ಚೆನ್ನಾಗಿದೆ ಇವಾಗ. ಓಕೆ. ಏನ್ ಬೆಲೆ ಸಿಕ್ಕಿದೆ ಹೋದ ವರ್ಷ 5 ವರ್ಷ ಎಲ್ಲ ಏಲಕ್ಕಿಗೆ? ಹೋದ ವರ್ಷ 1,200 ಇತ್ತು ಕೆಜಿಗೆ. ಈ ವರ್ಷ ತುಂಬಾ ಕಡಿಮೆ, ಎಲ್ಲ 800-900 ರೂಪಾಯಿ ಹೇಳ್ತಾರೆ. ಹೌದ್ರಾ? ಇನ್ನು ಕಟಾವಿಗೆ ಬಂದಾಗ ಇನ್ನೂ ರೇಟ್ ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು, ಗೊತ್ತಾಗಲ್ಲ. ಓಹೋ. ಅದೇ ಪರಿಸ್ಥಿತಿ ಹೇಗೆ ಬರುತ್ತೆ ಹೇಳಕ್ಕಾಗಲ್ಲ ಅಲ್ವಾ? ಹೇಳಕ್ಕಾಗಲ್ಲ. ನಮಗೆ ಅದೇ ಲಾಭದಾಯಕ ಬೆಳೆ ಅಂದ್ರೆ ಜೇನು ಕೃಷಿ, ಅದು ಸ್ವಲ್ಪ ಅದೃಷ್ಟದ ಬೆಳೆ. ಜೇನು ಬೆಳೆ ಚೆನ್ನಾಗಿ ಕೈ ಹಿಡಿದ್ರೆ ಎಲ್ಲಾ ಬೆಳೆನೂ ಚೆನ್ನಾಗ್ತದೆ, ಆ ವರ್ಷದ ಇನ್ಕಮ್ ಚೆನ್ನಾಗಿ ಆಗ್ತದೆ ಅಂತ ಹೇಳ್ತಾರೆ. ಎಷ್ಟು ಪೆಟ್ಟಿಗೆಗಳಿದ್ದಾವೆ? ಒಂದು 8 ಪೆಟ್ಟಿಗೆ ಇದೆ. ಹೊಸ ಪೆಟ್ಟಿಗೆ ಮಾಡಿಸಿದ್ನಿ, ಅದು ಒಕ್ಕಲಿನೂ ಕೂಡಿಸಿಲ್ಲ, ಮನೇಲೆ ಮಾಡಿಸಿದ ಪೆಟ್ಟಿಗೆ ನಾನು. ಹೌದಾ? ಹೊರಗಡೆಯಿಂದ ತಂದ ಪೆಟ್ಟಿಗೆಗಳು ಒಂದು 2 ವರ್ಷಕ್ಕೆ ಅದು ಡ್ಯಾಮೇಜ್ ಆಗ್ತದೆ. 3 ವರ್ಷಕ್ಕೆ ಎಂತ ಕಟ್ಟಿಗೆನ ಬಳಕೆ ಮಾಡ್ಕೊಂಡು ತಯಾರು ಮಾಡ್ಕೊಂಡಿದೆ? ನಂದಿ ಮರದಿಂದ ಮಾಡಿಸ್ಕೊಂಡಿದ್ದೀನಿ. ಒಂದ್ 6 ಪೆಟ್ಟಿಗೆನ ಹೊಸದಾಗಿ ಮಾಡ್ಕೊಂಡಿದ್ದೀನಿ, ಮಡಕೆನ ತಂದಿಟ್ಟಿನಿ. ಈ ಸರಿ ಅದೇ ಗೂಡು ಹಿಡಿಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಹೌದ್ರಾ? ಮುಂದಿನ ಸರಿಯಿಂದ ಅದ್ ಮಾಡ್ಕೊಳ್ಬೇಕು ಅಂತಿದ್ದೀನಿ. ಮಾರ್ಕೆಟ್ ಅಲ್ಲಿ ತಂದ ಪೆಟ್ಟಿಗೆಗಳು ಒಂದ್ 2-3 ವರ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಶೀತದ ವಾತಾವರಣದಿಂದ ಪರಿಸ್ಥಿತಿ 3 ತಿಂಗಳು ನಮ್ಮಲ್ಲಿ ಸ್ವಲ್ಪ ಕಷ್ಟ, ತುಂಬಾ ಮಳೆ ಮಾಡಿದ್ದು ಎಲ್ಲ 3 ತಿಂಗಳಲ್ಲೇ ಕೊಚ್ಚೋಗ್ಬಿಡ್ತದೆ. ಅದರಿಂದ ಆದಷ್ಟು ನಾವು 3 ತಿಂಗಳಲ್ಲಿ ಭತ್ತದ ನಾಟಿ ಕೆಲಸ ಮಾಡ್ಕೊಂಡು ಕಡಿಮೆ ಕೆಲಸ ಮಾಡೋದು. ಜೇನುತುಪ್ಪ ಎಷ್ಟು ಸಿಗ್ತಾ ಇದೆ, ಹೇಗೆ ಮಾರಾಟ? ಕಡಿಮೆ ಜೇನು ಬೆಳೆ ಅದೇ ಆಗೋದ್ರಿಂದ ಗೊತ್ತಿರೋರಿಗೆ ಜಾಸ್ತಿ ಕೊಡೋದು ಪರವಾಗಿಲ್ಲ. ಬೆಲೆ 700 ರೂಪಾಯಿಯಿಂದ 650-600 ರೂಪಾಯಿ ತನಕ ಕೊಟ್ಟಿದ್ದೀನಿ, ಅದಕ್ಕಿಂತ ಕಡಿಮೆ ಕೊಟ್ಟಿಲ್ಲ. ಮರಗಿಡಗಳು ನಿಮ್ ತೋಟದಲ್ಲಿ ಸೇರ್ಕೊಂಡು ಅಕ್ಕಪಕ್ಕದಲ್ಲಿ ಇದ್ದಾವೆ, ಮತ್ತೆ ಜೇನು ಸಾಕಾಣಿಕೆಗೆ ಪ್ರಶಸ್ತಿ ಇರೋದ್ರಿಂದ ಕಾಲೋನಿಗಳು ಅಥವಾ ಪೆಟ್ಟಿಗೆ ಹುಳು ಓಡಿ ಹೋಗಿಲ್ಲ ಅಲ್ವಾ? ಓಡಿ ಹೋಗ್ತಾ ಇರ್ತದೆ, ಅದು ಹೊಸ ಒಕ್ಕಲನ್ನ ಹಿಡಿತಾ ಇರ್ತೀವಿ, ಗೂಡನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತೀವಿ. ತಂದೆಯವರ ತುಂಬಾ ಸಪೋರ್ಟ್ ಅದರಲ್ಲಿ. ಹೌದಾ? ಮನೆ ಬಳಕೆಗಾಗಿ ಮಾರಾಟಕ್ಕೂ ತರಕಾರಿಗಳನ್ನ ಯಾವ್ದಾದ್ರು ಬೆಳ್ಕೊಳ್ತೀರಿ? ಮೆಣಸಿನ ಗಿಡ ಹಾಕೊಳ್ತೀವಿ, ಡಬಲ್ ಬೀನ್ಸ್ ಬೆಳೆಸ್ತೀವಿ, ಮೊಟ್ಟೆಕಾಳು ಮಾರಾಟ ಹಾಕ್ತೀವಿ. ಅದ್ರ ಜೊತೆಗೆ ಮನೆಗೆ ಸೋರೆಕಾಯಿ, ಸಕ್ಕರೆಕಾಯಿ, ನೂಕೋಲು, ಮೂಲಂಗಿ, ಬೆಂಡೆಕಾಯಿ, ನಮ್ಗೆ ಅದೇ ಬೇಕಾದಂತ ತರಕಾರಿಗಳನ್ನ ಎಲ್ಲಾನು ಹಾಕೊಳ್ತೀವಿ ನಾವು. ದನಕರುಗಳು ಎಷ್ಟಿದಾವೆ? ದನಕರುಗಳು ಈ ಹಿಂದೆ ಅದೇ 7 ಇತ್ತು, ಇವಾಗ ಕಡಿಮೆ ಮಾಡಿದ್ವಿ. ತಂದೆಯವರಿಗೆ ಮೇಯ್ಸಿಕೆ ನಮಗೂ ಆ ಕಡೆ ಈ ಕಡೆ ಕಷ್ಟ ಕೆಲಸದ್ರಿಂದ ಒಂದು 3 ಮಾಡ್ಕೊಂಡಿದ್ದೀವಿ ಇವಾಗ. ಓಹೋ. ಏನಾದ್ರು ಹಾಲು ಹೆಚ್ಚಿಗೆ ಸಿಗುತ್ತಾ ಅಥವಾ ನಿಮ್ಮಲ್ಲಿಗೆ ಸಾಕಾಗಿ? ಮನೆಗೆ ಮಾಡಲಿಕ್ಕೆ ಮಾತ್ರ. ಹೌದ್ರ? ಇವಾಗ ಇಲ್ಲ, ಈ ಪೇಟೆಯಿಂದ ಬರೋ ಹೋಗ ತಗೊಂಡ್ ಬರೋದು ಮನೆಗೆ ಬೇಕಾದಾಗ. ಹಬ್ಬ ಆಗಿದೆ, ಪರಿವರ್ತಕ್ಕೆ ಸ್ವಲ್ಪ ಸಮಯ ಬೇಕಾಗ್ಬೋದು. ಎಂತ ಹಸುಗಳಿದ್ದಾವೆ ನಿಮ್ಮಲ್ಲಿ? ನಾಟಿ ತಳಿ. ನಮ್ಮಲ್ಲಿ ಹೆಚ್ಚು ಶೀತ ಮಳೆಗಾಲದಿಂದಲೇ ಸ್ವಲ್ಪ ಕಷ್ಟ. ಶುಂಠಿಯನ್ನ ಈ ಹಿಂದಿನಿಂದನೂ ಬೆಳಕೊಂತ ಬಂದಿದ್ದೀನಿ ಅಂತ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರಿ. ಹೌದು, ಶುಂಠಿ ಈಗ್ಲೂ ಹಾಕೊಂಡಿದ್ದೀರಾ? ಹಾಕೊಂಡಿದ್ವಿ ಈ ಸರಿ. ನಾವ್ ಅದೇ ಇವಾಗಲೇ ಕಿತ್ತು ಮಾರಾಟ ಮಾಡಿದ್ವಿ, ನಾಟಿ ಕೂಡ ಮಾಡಿದ್ವಿ ಇವಾಗ ಭತ್ತ ನಾಟಿ. ಶುಂಠಿ ಎಷ್ಟು ಬೆಳಿತೀರಿ? ಜಾಸ್ತಿ ಅಲ್ಲ, ನಾವೊಂದ್ ಎರಡ್ ಚೀಲ, ಮೂರ್ ಚೀಲ, ಐದ್ ಚೀಲ, ಹತ್ ಚೀಲ ಒಳಗೆ ಹಾಕೊಳ್ಳೋದು. ಗದ್ದೆಗೆ ಹಾಕೋದ್ರಿಂದ ನಾವೇ ಪ್ರತಿ ಒಂದ್ ಕೆಲ್ಸನ ನಾವೇ ಮಾಡೋದ್ರಿಂದ ಸಮಯ ಸಾಕಲ್ಲ, ಎಲ್ಲ ಬೆಳೆದು ನಾವೇ ಬೆಳ್ಕೊಳ್ಳೋದ್ರಿಂದ ಎಲ್ಲರಿಗೂ ಸಮಯ ಹೊಂದಿಸ್ಬೇಕಲ್ಲ, ಅದಕ್ಕೆ ಮಾಡ್ಕೊಂಡು ಹೋಗೋದು. ಮನೆಯವರೆಲ್ಲರೂ ಸೇರ್ಕೊಂಡ್ರೆ ಆಳು ಕಾಳುಗಳ ಮೇಲೆ ಖರ್ಚು ಕಡಿಮೆ ಆಗ್ತದೆ ಮತ್ತೆ ಕೆಲಸ ಚೆನ್ನಾಗಿ ಆಗ್ತದೆ. ಕಾಫಿ ತೋಟ ಕಪತ್ತಿಗೆ ಮಾತ್ರ ನಾವು ಜಾಸ್ತಿ ಜನ ಕರ್ಕೊಳ್ಳೋದು. ಅದು ಬಿಟ್ಟರೆ ಹೆಚ್ಚಿನ ಕೆಲಸಗಳು, 90% ಕೆಲಸಗಳು ನಾವು ಮನೆಯವರೇ ಮಾಡೋದು. ನೋಡಿ, ಅದು ನೀವೇ ಸೇರ್ಕೊಂಡು ಕೆಲಸಗಳನ್ನು ಮಾಡಿದ್ರೆ ಅನುಕೂಲ. ಹೌದು, ನಮ್ಮ ಮನೆ ಕೆಲಸಗಳನ್ನ ನಾವೇ ಮಾಡ್ಕೊಂಡ್ರೆ ಭಾರಿ ಅನುಕೂಲ. ಅದೇ ಇನ್ಕಮ್ ಬರದೇ ಹೋದ್ರು ನಮ್ ಶ್ರಮ ಒಂದು ವೇಸ್ಟ್ ಆಗ್ತದೆ, ಬಿಟ್ರೆ ಹೆಚ್ಚಿನ ಬಂಡವಾಳ ನಾವು ಅಲ್ಲಿ ಹಾಕಿರೋಕಿಲ್ಲ, ಅದರಿಂದ ಒಳ್ಳೇದಾಗ್ತದೆ. ಹೌದು, ಏನ್ ಓದಿದ್ದು ತಾವು? ನಾವು ಪಿ ಯು ಸಿ ಆಗಿದೆ, ಪಿ ಯು ಸಿ ಮಾಡ್ಕೊಂಡು ಸೋಮಪೇಟೆ ಕಾಲೇಜ್ನಲ್ಲಿ ಅಲ್ಲಿಗೆ ವಿದ್ಯಾಭ್ಯಾಸ ಸ್ಟಾಪ್ ಮಾಡಿದ್ವಿ. ಕೃಷಿಗೆ ಬಂದ್ ಎಷ್ಟು ವರ್ಷ ಆಯ್ತು? 20 ವರ್ಷ ಆಯ್ತು ಕಾಲೇಜ್ ಬಿಟ್ಟು. 20 ವರ್ಷದಿಂದ ಕೃಷಿನ ಮಾಡ್ಕೊಂಡಿದ್ವಿ. ಒಂದ್ ವೆಹಿಕಲ್ ಇಟ್ಕೊಂಡು ಒಂದ್ ಸ್ವಲ್ಪ ಟೈಮ್ ಅದನ್ನ ನಡೆಸಿದ್ವಿ. ಕೃಷಿಗೆ ಹಿನ್ನಡೆ ಆಯ್ತು ಅಂತ ನಾವು ವೆಹಿಕಲ್ ನ ಡ್ರೈವರ್ ಬಿಟ್ಟು ಇವಾಗ ನಾವು ಮನೆ ಕೃಷಿ ನೋಡ್ಕೊಳ್ತಾ ಇದೀನಿ. ಹೇಗಿದೆ 15-20 ವರ್ಷಗಳ ಒಂದು ದುಡಿಮೆಯ ದಿನಗಳನ್ನ ಮೆಲುಕು ಹಾಕಿದ್ರೆ ನೆನಪಾಡ್ಕೊಂಡ್ರೆ? ಒಂದು ರೂಮ್ ಇಂದ 6 ರೂಮ್ ತನಕ ಬಂದಿದ್ವಿ. ಇದು ತೊಂದ್ರೆ ಇಲ್ಲ, ಈ ಕೃಷಿಯಲ್ಲಿ ಈ ಮಾರ್ಕೆಟ್ ಮಾಡಿದ್ರೆ ಲಾಭದಾಯಕ ಉಂಟು. ನಮ್ಮಲ್ಲಿ ಮಳೆದೇ ಒಂದ್ ತುಂಬಾ ತೊಂದ್ರೆ ಅಲ್ಲ, ಮಳೆಯನ್ನ ಯಾರು ನಿಲ್ಸಕ್ ಆಗಲ್ಲ, ತರ್ಸಕ್ ಆಗಲ್ಲ. ಆದ್ರೆ ಹೆಚ್ಚಿನ ಮಳೆ ನಮ್ದು ಸೋಮಪೇಟೆ ಸೈಡ್ ಬಿಡೋದಕ್ಕಿಂತ ಶ್ರಮ ಹೆಚ್ಚು ಹಾಕ್ಬೇಕು. ನಮ್ಮ ಶ್ರಮ ಆ ಭಾಗದಲ್ಲೆಲ್ಲ ಹಾಕ್ಬಿಟ್ಟಿದ್ರೆ ಚಿನ್ನಾನೇ ಬಿಡಬಹುದು. ಹಾಗೆ ನಿರಂತರವಾಗಿ ಶ್ರಮ ಪಟ್ರೆ ಬೇಸಾಯದಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಅವಕಾಶಗಳಿದಾವಲ್ವಾ? ಅವಕಾಶಗಳಿದಾವೆ. ಆದಷ್ಟು ನಾವು ಬೆಳಿಗ್ಗೆ ಮತ್ತು ಸಂಜೆ ಕೆಲಸ ಮಾಡೋದು ಜಾಸ್ತಿ. ಮಧ್ಯಾಹ್ನದಕ್ಕಿಂತ ಬೆಳಿಗ್ಗೆ ಮತ್ತೆ ಸಂಜೆ, ಬೇಸಿಗೆ ಕಾಲದಲ್ಲಿ 6-7 ಗಂಟೆ ತನಕ ಕೆಲಸ ಮಾಡ್ತಲೇ ಇರ್ತೀವಿ ನಾವು. ಯಾಕಂತೆ ಆಗಲ್ಲ, ಬಿಸಿಲಲ್ಲಿ ಕೆಲಸ ಇರೋದ್ರಿಂದ, ಗದ್ದೆ ತೋಟಗಳು ಮನೆ ಅಕ್ಕಪಕ್ಕದಲ್ಲಿ ಇರೋದ್ರಿಂದ ಹೆಚ್ಚಾಗಿ ಕೆಲಸ ಮಾಡೋದು ಸುಸ್ತಾಗಲ್ಲ, ಹೊಡೆತ ಜಾಸ್ತಿ ಸಿಗಲ್ಲ. ಕೆಲಸಗಳು ಈಗ 1/2 ಗಂಟೆಯಲ್ಲಿ ಆಗದ್ನ 10-20 ನಿಮಿಷದಲ್ಲಿ ಮಾಡಬಹುದು. ಹೌದು ಹೌದು, ಶ್ರಮ ಪಟ್ರೆ ಬೇಸಾಯದಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಅವಕಾಶಗಳಿದಾವಲ್ವಾ? ಅದ್ರ ಜೊತೆ ಅದೃಷ್ಟ ಇದ್ರೆ ಚೆನ್ನಾಗಿ ಬೆಳ್ಕೊಂಡು ಜೀವನ ಮಾಡಬಹುದು. ಹಸುಗಳಿಂದ ಹಾಲು ನಿಮಗೆ ಮಾರಾಟಕ್ಕೆ ಆಗುವಷ್ಟು ಸಿಗೋದಿಲ್ವಾ? ತಗೊಂಡ್ ಮಾರ್ಲಿಕ್ಕೆ ಸೋಮಪೇಟೆ ತನಕ ಹೋಗ್ಬೇಕಲ್ಲ. ಎಲ್ಲ ಮಾಡಬಹುದು, ಅದಕ್ಕೆ ತುಂಬಾ ಶ್ರಮ ವಹಿಸ್ಬೇಕಾಗ್ತದೆ. ಎಲ್ಲರೂ ಅದೇ ಮನೆಗೆ ಉಪಯೋಗಿಸ್ಕೊಳ್ತೀವಿ ನಾವು. ಅಲ್ಲಿ ಹತ್ರದಲ್ಲಿ ಅವ್ರ ಇವ್ರ ಅಂತ ತೆಗೆದುಕೊಳ್ಳೋರಿಲ್ವಾ? ಇಲ್ಲ, ಎಲ್ಲರೂ ದನಗಳನ್ನು ಸಾಕಿರೋದ್ರಿಂದ ಹಾಲನ್ನು ಉಪಯೋಗಿಸೋದು ಕಡಿಮೆ. ಎಲ್ಲ ದನಗಳು ಎಲ್ಲರ ಮನೆಯಲ್ಲೂ ಸಾಕೊಂಡಿದ್ದಾರೆ. ಕಾಫಿ ತೋಟದಲ್ಲಿ ಕಾಫಿ ಕಾಳ್ಮೆಣಸು ಅಲ್ಲದೇ ಇತರೆ ಬೆಳೆಗಳು ಯಾವ್ಯಾವ ಇದಾವೆ? ತೋಟ ಶುಂಠಿ ಒಂದ್ ಸ್ವಲ್ಪ ಹಾಕೊಂಡಿ, ಇನ್ನೊಂದು ಬೆಲೆ ಕಡಿಮೆ ಆಗಿದ್ರಿಂದ ಅದನ್ನು ಫಸ್ಟ್ ಆರೈಕೆ ಮಾಡ್ಲಿಲ್ಲ. ಇವಾಗ ಮಾರ್ಕೆಟ್ ಅಲ್ಲಿ ಇನ್ನೂ ತುಂಬಾ ಕಡಿಮೆ ಇದೆ. ಒಟ್ಟಾರೆ ಬೇಸಾಯದಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ನೀವೆಲ್ಲ ಶ್ರಮ ಪಟ್ಟು ಕೆಲಸ ಮಾಡ್ಕೊಂತ ಬಂದಿದ್ದೀರಿ, ಇರುವ ಜಮೀನಿನಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ಲಿಕ್ಕೂ ಅವಕಾಶಗಳಿದಾವ ಅಂತ ಅನ್ಕೊಂಡು ಹೇಳ್ತಿದ್ದೀರಲ್ವಾ? ತುಂಬಾ ಅವಕಾಶಗಳಿದೆ. ನಮ್ಗೆ ಟೌನ್ ಸ್ವಲ್ಪ ದೂರ ಆದ್ರೂ ಒಂದು ಸಮಸ್ಯೆ, ಟ್ರಾನ್ಸ್ಪೋರ್ಟಿಂಗ್ಗೆ ಸರ್ಕಾರಿ ಬೆಳೆ ತಗೊಂಡೋಗ್ಲಿಕ್ಕೆ ತರ್ಲಿಕ್ಕೆ ಅದೊಂದು ಸಮಸ್ಯೆ ಆಗ್ತದೆ. ಮತ್ತೆ ಒಂದು ಮೊದಲನೇ ನೆಟ್ವರ್ಕ್ ಪ್ರಾಬ್ಲಮ್, ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್. ಸ್ಕೂಲ್ ಮಕ್ಕಳ ಕಲಿಸಿಕ್ಕೂ ಪ್ರಾಬ್ಲಮ್, ಬಸ್ಸಿನ ವ್ಯವಸ್ಥೆ ಇಲ್ಲ. ಮಡಿಕೇರಿಯಿಂದ ಎಷ್ಟು ದೂರ ಆಗುತ್ತೆ ಬೆಂಕಳ್ಳಿ? ಮಡಿಕೇರಿಯಿಂದ 60 ಕಿಲೋಮೀಟರ್ ಆಗ್ತದೆ. ರೇಡಿಯೋ ಎಷ್ಟು ವರ್ಷಗಳಿಂದ ಕೇಳ್ತಾ ಇದ್ದೀರಿ? ನಾವು ಚಿಕ್ಕ ವಯಸ್ಸಿಂದಲ್ಲ ಕೇಳ್ತಾ ಇದ್ವಿ, ಈ ನಡುವೆ ಮಧ್ಯದಲ್ಲಿ ಕಡಿಮೆ ಆಗಿತ್ತು, ಮತ್ತೆ ಇವಾಗ ಕೇಳ್ತಾ ಇದೀವಿ. ಸಂಜೆ ಕೂತ್ಕೊಂಡು ಕೃಷಿರಂಗ ಹಾಕೊಂಡು ಸಣ್ಣ ಹಿಡುವಳಿಯಲ್ಲಿ ಕಾಫಿ ಕಾಳ್ಮೆಣಸು ಮತ್ತೆ ಬೇರೆ ಬೇರೆ ಬೆಳೆಗಳನ್ನ ಸಂಯೋಜನೆ ಮಾಡಿಕೊಂಡು ಜೇನನ್ನ ಸಾಕೊಂಡು ಹಂದಿಗಳನ್ನು ಇಟ್ಕೊಂಡು ಈ ಕಡೆ ಹಸುಗಳನ್ನ ಪೋಷಣೆ ಮಾಡಿಕೊಂಡು ಹೋಗ್ತಿದ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಸೋಮವಾರಪೇಟೆ ತಾಲೂಕು ಬೆಂಕಳ್ಳಿಯ ಚಿನ್ನುಮನೆ ಸತೀಶ್ ಅವರ ಕೃಷಿ ಅನುಭವಗಳನ್ನ ಆಲಿಸಿಕೊಂಡ್ರಿ. ಕಾಫಿ ತೋಟ ಅಲ್ದಲನೆ ತರಕಾರಿಗಳನ್ನ ಸಾಗುವಳಿ ಮಾಡ್ತಾರೆ, ಜೇನನ್ನ ಇಟ್ಟಿದ್ದಾರೆ, ಹಾಗೆ ವೆನಿಲ್ಲವನ್ನು ಬೆಳೆದು ಒಳ್ಳೆ ದುಡ್ಡನ್ನು ಸಂಪಾದನೆ ಮಾಡಿದರೆ ಈಗ ಕೊಳೆ ರೋಗಕ್ಕೆ ತುತ್ತಾಗ್ತಾ ಇರೋದ್ರಿಂದ ಉಳಿಸ್ಕೊಳ್ಳಿಕ್ಕೆ ಪರಿಶ್ರಮ ಪಡ್ತಾ ಇದಾರೆ. ಹಸುಗಳನ್ನು ಸಾಕೊಂಡು ಭತ್ತವನ್ನು ಸಾಗುವಳಿ ಮಾಡಿಕೊಂಡು ಈ ಕೃಷಿಕರು ಜೀವನ ಮಾಡುತ್ತಿದ್ದಾರೆ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ಕೇಳುಗರೆ, ಕಾಡಿನಲ್ಲಿ ಸಹಜವಾಗಿ ಬೆಳೆಯುವ ಮರಗಳು ಜೇನಿಗೆ ಹೇರಳವಾಗಿ ಆಸರೆಯನ್ನು ಕೊಡ್ತವೆ. ಜೇನುತುಪ್ಪ ಸಂಗ್ರಹಣೆಗೆ ಕಾಡು ಮರಗಳು ಸಹಜವಾದ ತಾಣವಾಗಿ ಪರಿಣಮಿಸುತ್ತವೆ. ಆ ಮೂಲಕ ಜೇನು ಸಾಕುವ ಕೃಷಿಕರಿಗೆ ಪ್ರಯೋಜನವೇ. ಈ ಹಿನ್ನೆಲೆಯಲ್ಲಿ ಇವತ್ತು ಮಡಿಕೇರಿ ತಾಲೂಕು ತನ್ನಿಮನೆಯ ಕಾಂತಿಲಮನೆ ಎಸ್ ಪುರುಷೋತ್ತಮ ಅವರನ್ನ ನಾವು ಮಾತನಾಡಿಸಿದೀವಿ. ಪುರುಷೋತ್ತಮ ಹೇಳಿ, ನೀವು ಕಾಡಿನ ಬದಿಯಲ್ಲಿದ್ದೀರಿ, ಪಕ್ಕದಲ್ಲಿ ಹೇರಳವಾದ ಕಾಡು, ಎಂತೆಂತ ಮರಗಳು ಜೇನಿಗೆ ಪ್ರಶಸ್ತವಾದವು, ಜೇನು ಇಷ್ಟಪಡುತ್ತೆ ಮತ್ತು ತುಪ್ಪ ಹೆಚ್ಚಿಗೆ ಸಿಗುವ ಮರಗಳು ಯಾವ್ಯಾವ ಅಂತ ಹೇಳ್ತೀರಿ ನೀವು ಕಂಡಂತೆ? ಡಿಸೆಂಬರ್ ಟೈಮಲ್ಲಿ ನಮಗೆ ಫಸ್ಟ್ ಕಾಡಿಂದ ಸಿಕ್ಕುವಂತ ಹೂ ಅಂತ ಹೇಳಿದ್ರೆ ಇದು ಪೊಳ್ಳುಣಿ ವಾರ ಅಂತ ಹೇಳ್ತೀವಿ ನಾವು. ಮತ್ತೆ ಅದಾದ ಮೇಲೆ ಬೆಟ್ಟದಲ್ಲಿ ಮಲ್ಲಿಂಕಿ ಹೂ ಅಂತ ಹೇಳ್ತೀವಿ, ಅದೊಂದು ಸಿಗ್ತದೆ. ಅದಾದ ಮೇಲೆ ಬೆಳೆ ಸಿಗ್ತದೆ. ಜನವರಿ ಫೆಬ್ರವರಿ ಆಗೋತ್ತಿಗೆ ಬಾಳೆ ಮರ ಅಂತ ಹೇಳ್ತೀವಿ, ಏಲಿಕ್ ತೋಟದಲ್ಲಿ ಸಿಗ್ತದೆ. ಅದಾದಾಗೆ ಕರಿಯ ಮರ ಅಂತೇಳಿ ಬರ್ತದೆ, ಅದು ಫೆಬ್ರವರಿ ಮಾರ್ಚ್ ಅಲ್ಲಿ ಬರ್ತದೆ. ಅದಾದಾಗೆ ಚಿಕ್ಕಬೆತ್ತು, ಅದು ಪೊಂಗಬೆತ್ತು ಅಂತೇಳಿ ಇನ್ನೊಂದು ದೊಡ್ಡ ಮರ ಬರ್ತದೆ. ಪೊಳ್ಳಣಿಗೆ ಮರದ್ದು ವಿಶೇಷ ಹೇಳಿ, ಹೇಗಿರುತ್ತೆ ಮತ್ತೆ ಹೇಗೆ ಬೆಳೀತದೆ? ಕಾಫಿ ತೋಟಗಳಿಗೆ ಇದು ಉಪಯುಕ್ತವೇ? ಕಾಳುಮೆಣಸು ಇದಕ್ಕೆ ಅಂಟಿಕೊಳ್ಳುತ್ತಾ ಹೇಗೆ? ಸರ್, ಕಾಫಿ ತೋಟದಲ್ಲಿ ಇರ್ತದೆ. ಕಾಫಿ ತೋಟದಲ್ಲಿ ಆದ್ರೆ ಒಳ್ಳೆ ಮೆಣಸನ್ನು ನಾವು ಹಬ್ಬಿಸಬಹುದು. ಹೂ ಬರೋ ಸಮಯದಲ್ಲಿ ಜೇನು ದಪ್ಪ ಬರ್ತದೆ, ಕಲರ್ ಅಷ್ಟೇ ಕೆಂಪಾಗಿ ಬರ್ತದೆ, ತುಂಬಾ ಟೇಸ್ಟ್ ಚೆನ್ನಾಗಿರ್ತದೆ. ಮರ ಎಷ್ಟು ಎತ್ತರವಾಗಿ ಬೆಳೀತದೆ? ಎಲೆ ಮಣ್ಣಲ್ಲಿ ಬೇಗ ಕರಗುತ್ತಾ? ದನಕರುಗಳು ಏನಾದ್ರೂ ತಿಂತಾವ ಹೇಗೆ? ದನಕರು ಚಿಗುರು ಆದ್ರೆ ತಿಂತದೆ ಸರ್. ಕಾಫಿ ತೋಟದಲ್ಲಿ ಆದ್ರೆ ಸುಮಾರು ಒಂದು 30-40 ಅಡಿ ಬರ್ತದೆ ಅಷ್ಟೇ. ಇಲ್ಲಿ ಕೆಲವು ಹೈಟ್ ಬರ್ತದೆ ಕಾಡಲ್ಲಿ, ಆದ್ರೆ ಇಲ್ಲಿ ಒಂದು 30-40 ಅಡಿ ಬರಬಹುದು. ಕಪಾತ್ ಮಾಡ್ತೀವಿ, ಚೆನ್ನಾಗಿ ಒಳ್ಳೆ ಮೆಣಸು ಆಗುತ್ತದೆ. ಮತ್ತೆ ಅದು ಏನೋ ಒಣಗಿ ಏನಾದ್ರೂ ಇದಾದ್ರೆ ಮಳೆಗಾಲಕ್ಕೆ ನಾವು ಸೌದಿಗೆ ಚೆನ್ನಾಗಿ ಅದು ಉಪಯೋಗ ಆಗ್ತದೆ. ಸೈಜ್ ಮರ ಎಲ್ಲ ಬಂದ್ರೆ ನಾವು ಅದನ್ನು ಕೊಯ್ಸಿ ಏನಾದ್ರೂ ಪೆಟ್ಟಿಗೆಯನ್ನು ಮಾಡೋದ್ರೆ ಅದನ್ನು ಇಟ್ಟರೆ ಭಾರಿ ಒಳ್ಳೆಯದು. ಯಾಕಂದ್ರೆ ಅದು ಮರದ ಒಂದು ಗಮನ ಇದೆ, ಹೂವಿನಲ್ಲಿ ಗಮನ ಇದೆ, ಜೇನಲ್ಲಿ ಸಿಗ್ತದೆ. ಅದೇ ಮರ ಸಣ್ಣದು ಒಣಗಿದ ಮರ ಆದ್ರೂ ಅದೊಂದು ಗಮನ ಬರ್ತದೆ. ಅದರ ಬುಡದಲ್ಲಿ ನಾವು ಪೆಟ್ಟಿಗೆ ಇಟ್ಟು ಬೇಗ ಕುಡಿಯುವಕ್ಕೂ ಬಂದು ಸೇರ್ತದೆ. ಕಾಡಲ್ಲಿ ಏನಾದ್ರೂ ಪೋಟೆ ಮರ ಎಲ್ಲ ಇದ್ರೆ ನಾವು ಒಂದ್ಸಲ ಜೇನು ತೆಗೆದು ಹಾಗೆ ಬಿಡೋದಲ್ಲ. ಚಾಕಟ್ಟೆ ಮರ ಅಥವಾ ಕುಮ್ತಿ ಮರ, ಇದ್ರ ಬಗ್ಗೆ ಹೇಳಿ. ಇವಾಗ ಅದು 3 ವರ್ಷಕ್ಕೊಂದ್ಸಲ ಹೂ ಬರೋದು. ಕಾಫಿ ತೋಟದಲ್ಲಿ ಎಲ್ಲಿ ಯಾರು ಬಿಡೋದಿಲ್ಲ, ಎಲ್ಲ ಕಪತ್ ಮಾಡ್ತಾರೆ, ನೆರಳು ಜಾಸ್ತಿ ಆಗ್ತದೆ ಅಂತೇಳಿ. ಹೂ ಆದ ಸಮಯದಲ್ಲಿ ಒಂದು 15-20 ದಿವಸ ಆಗುತ್ತೆ, ರಾಣಿ ಕಣಾಗ ಬೇಗ ಆಗ್ತದೆ, ನೋಣ ಸಂಖ್ಯೆ ಜಾಸ್ತಿ ಆಗ್ತದೆ, ಒಳ್ಳೆ ಜೇನು ಸಿಗ್ತದೆ ಅದರಲ್ಲಿ. ಅದಷ್ಟೇ, ಈ ಪೊಳ್ಳುಣಿಗೆ ಹೂಗೂ ಮತ್ತು ಚಾಕಟೆ ಮರದ ಹೂಗೂ ಒಂದೇ ಸಮ ಹೇಳ್ಬಹುದು. ಜೇನು ಒಳ್ಳೆ ರೇಟ್ ಸಣ್ಣ ಸಿಗ್ತದೆ, 650 ರೂಪಾಯಿ ಜೇನು ಇದ್ರೆ ಇದಕ್ಕೆ ಒಂದು ಬಟ್ಟಲು ಜೇನಿಗೆ 1,000 ರೂಪಾಯಿ ತಗೊಳ್ತಾರೆ. ಹೆಚ್ಚು ವಿಚಾರಗಳನ್ನ ತಿಳ್ಕೊಳ್ದೆ ಇರೋರು ಜೇನುತುಪ್ಪ ಹೇಗೆ ಇರಬೇಕು, ಇಂಥದೇ ಬಣ್ಣದಲ್ಲಿ ಇರಬೇಕು ಅನ್ಕೊಂಡು ಭಾವಿಸ್ಕೊಳ್ಬಹುದು. ಆದ್ರೆ ನಿಮ್ಮ ಮನೆಗೆ ಬಂದು ನೋಡಿದಾಗ ನಾವು ಹಸಿರು ಮತ್ತು ಹಳದಿ ಮಿಶ್ರಿತ ಜೇನು ಕಾಫಿ ಹೂವಿಂದ ಸಿಕ್ಕಿದ್ದಂತ ಹೇಳಿದ್ರಿ, ಮತ್ತಿನ್ನು ಕಾಫಿ ಬಣ್ಣದಲ್ಲಿರುವ ಜೇನು, ದಟ್ಟ ಕಂದು ಬಣ್ಣದಲ್ಲಿರುವ ಜೇನು, ಇದನ್ನೆಲ್ಲ ತೋರಿಸ್ತಾ ಇದ್ರಿ. ಎಷ್ಟು ರೀತಿಯ ಜೇನು ತುಪ್ಪವನ್ನ ನೀವು ಕಂಡಿದ್ರಿ? ಬೇರೆ ಬೇರೆ ಬಣ್ಣದ್ದು, ಸುವಾಸನೆದು, ದಟ್ಟತೆ, ಇದನ್ನೆಲ್ಲ ನೋಡ್ಕೊಂಡ್ರೆ ಡಿಸೆಂಬರ್ ಅಲ್ಲಿ ಬರುವಂತ ಜೇನೇ ಒಂದು ಕಲರ್ ಬರ್ತದೆ. ಮಾರ್ಚ್ ಅಲ್ಲಿ ಕಾಫಿ ಹೂ ಬರುವ ಟೈಮಲ್ಲಿ ಒಂದು ತರ ಬರ್ತದೆ. ಚಾಕಟೆ ಮರ ಅಂತ ಹೇಳಿದ್ರೆ ಅದರಲ್ಲೂ ಕಲರ್ ಚೇಂಜ್ ಆಗ್ತದೆ. ಬೆತ್ತು ಮರ ಬರೋತ್ತಿಗೆ ತೆಳು ಬರ್ತದೆ, ಸಣ್ಣ ಚಿಕ್ಕ ಬೆತ್ತು ಅಂತ ಹೇಳ್ತೀವಿ. ಜೇನು ನೀರಾಗಿರ್ತದೆ, ತಕೊಳ್ಳೋರು ಹೇಳ್ತಾರೆ ಅದು ಏನಪ್ಪ ನೀರಿದೆ ಜೇನು ಅಂತೇಳಿ. ನೀರು ಜೇನೇನಲ್ಲ, ಜೇನು ಪ್ಯೂರ್ ಜೇನು, ಆದ್ರೂ ಸ್ವಲ್ಪ ತೆಳು ಆಗಿರ್ತದೆ. ಮತ್ತೆ ಇದು ದೊಡ್ಡ ಬೆತ್ತು ಬರೋತ್ತಿಗೆ ಒಂದು ಮೇಯಲ್ಲಿ ಬರುವಂತ ಜೇನು ಸ್ವಲ್ಪ ದಪ್ಪ ಆಗಿರ್ತದೆ, ಸ್ವಲ್ಪ ಕೆಂಪು ಬಣ್ಣ ಬರ್ತದೆ. ಅದು ಕಲರ್ ಚೇಂಜ್ ಚೇಂಜ್ ಬರ್ತದೆ, ವರ್ಷದಲ್ಲಿ ಒಂದು 4-5 ಕಲರ್ ತರ ಬರ್ತದೆ. ಅದು ನೀವೇ ನೋಡಿದ್ರಿ, ಇಲ್ಲಿ 3 ಬಟ್ಲಿ ಜೇನು ಇಟ್ಟು 3 ತರ ಇದೆ. ನಿಮ್ಮಲ್ಲಿ ಹರಳುಗಟ್ಟುತ್ತ ಜೇನು ಆಗ್ತದೆ ಸರ್? ಮಳೆಗಾಲ ಕೋಲ್ಡ್ಗೆ ಆಗ್ತದೆ, ನಾವು ಬಿಸಿಯಲ್ಲಿ ಸ್ವಲ್ಪ ಇಟ್ಟುಕೊಂಡ್ರೆ ಚೆನ್ನಾಗಿರ್ತದೆ. ಇಲ್ಲರೆ ಸಕ್ಕರೆ ಕಟ್ಟಿ ಜೇನು ಆದ್ರೂ ಒಳ್ಳೆ ಜೇನಿ ಸಕ್ಕರೆ ಕಟ್ಟೋದು. ಕೆಲವರು ನನ್ನ ಹತ್ರ ಕೇಳ್ತಾರೆ ಅಲ್ಲಿ ಸಕ್ಕರೆ ಕಟ್ಟಿಕೊಂಡಿತ್ತು ಜೇನು ಅದು ಆಗಿ ಅಂತ, ಒಳ್ಳೇದ ಕೆಟ್ಟದಂದು. ಇಲ್ಲ, ಸಕ್ಕರೆ ಕಟ್ಟಿದ ಜೇನು ಆದ್ರೂ ಒಳ್ಳೇದಿ, ಆದ್ರೆ ಅದು ಕೋಲ್ಡ್ಗೆ ಆಗುವಂತದ್ದು ಸಕ್ಕರೆ ಕಟ್ಟೋದು ಅಷ್ಟೇ, ಜೇನು ಒಳ್ಳೆ ಜೇನು ಆಗಿರ್ತದೆ. ಅಡಿಕೆ, ತೆಂಗು, ತರಕಾರಿಗಳಿಂದ, ಕಾಫಿಯಿಂದ ಮಕರಂದವನ್ನ ಪರಾಗವನ್ನ ಹೀರಿಕೊಳ್ಳುವ ಜೇನು ಹುಡ್ಕೊಂಡು ಹೋಗ್ತಾ ಇರುತ್ತೆ ಅಲ್ವಾ? ತರಕಾರಿ ಮಾಡ್ತೀವಿ ನಾವು, ನಮ್ದೇ ತರಕಾರಿ ಅಂತಲ್ಲ, ಈಗ ಒಂದು ನೋಣ 1.5 ಕಿಲೋಮೀಟರ್ 2 ಕಿಲೋಮೀಟರ್ ತನಕ ಹೋಗ್ತದೆ. ಈಗ ನಮ್ದೇ ತೋಟ ಅಂತ ಹೇಳಿ ಯಾರ್ದೋ ತೋಟ, ಯಾರೋ ಕೃಷಿ ಮಾಡಿದ್ರು ಎಲ್ಲರಿಗೂ ಅದು ಉಪಯೋಗ ಆಗುತ್ತೆ. ಈಗ ನಮ್ಮ ಮನೆ ಪಕ್ಕದಲ್ಲಿ ಬಾಳೆ ತೋಟ ಮಾಡಿದರೆ ಅವ್ರಿಗೆ ಒಳ್ಳೇದಾಗ್ತದೆ. ಇನ್ನು ಬೇರೆ ಬೇರೆ ಕೃಷಿ ಮಾಡಿದವ್ರಿಗೆ ಎಲ್ಲರೂ ಒಳ್ಳೇದೆ. ಜೇನು ಒಂದೇಟಿಗೆ ಎಷ್ಟೋ ಜನ ಹೆದರ್ತಾರೆ, ಅದು ವಿಪರೀತವಾಗಿ ಚುಚ್ಚುತ್ತೆ ಅಥವಾ ಕಚ್ಚುತ್ತೆ ಅಂತ ಅನ್ಕೊಂಡು. ನೀವು ಹೇಗೆ ಇದನ್ನು ನಿಭಾಯಿಸ್ತೀರಿ, ಏನ್ ಹೇಳ್ತೀರಿ? ಸರ್, ನಾವು ಏನಂತ ಹೇಳಿದ್ರೆ ನಾವು ಸಮಾಧಾನದಿಂದಲೇ ಇರಬೇಕು. ಜೇನು ನೋಣದ ಅಂತೇಳಿ ನಾವು ಭಯ ಪಡಬಾರ್ದು, ಏನಿಲ್ಲ. ನಾವು ಸಮಾಧಾನದಲ್ಲೇ ಹೋಗಿ ನಾವು ಕೈ ಹಾಕಿದ್ರೆ ಏನ್ ತೊಂದರೆ ಏನಿಲ್ಲ. ಡ್ರಿಂಕ್ಸ್ ಎಲ್ಲ ಮಾಡಿ ಅದ್ರ ಹತ್ರ ಹೋದ್ರೆ ಅದು ಕಚ್ಚೆ ಜಾಸ್ತಿ. 10 ವರ್ಷ ಹಿಂದೆಲ್ಲ ರಾತ್ರಿ ಹೋಗಿ ಟಾರ್ಚ್ ಹಾಕೊಂಡು ನಾವು ನೋಡ್ತಿದ್ದು. ಅನುಭವಗಳನ್ನು ಹಂಚಿಕೊಂಡ್ರಿ ಪುರುಷೋತ್ತಮ ಅವರೇ, ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಕೇಳುಗರೆ, ಮಡಿಕೇರಿ ತಾಲೂಕು ತನ್ನಿ ಮನೆ ಕಾಂತಿಲ ಮನೆ ಎಸ್ ಪುರುಷೋತ್ತಮ ಅವರ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಇದುವರೆಗೆ ಆಲಿಸಿಕೊಂಡ್ರಿ. ಮಡಿಕೇರಿಯಿಂದ 50 ಕಿಲೋಮೀಟರ್ ದೂರದಲ್ಲಿರುವ ತನ್ನಿ ಮನೆ ದಟ್ಟ ಅರಣ್ಯ ಪಕ್ಕದಲ್ಲೇ ಕಾಣಿಸಿಗತ್ತೆ. ಇವರ ಸಂಖ್ಯೆ ಹೀಗಿದೆ ಶ್ರೋತೃಗಳೇ, 944-944-0-2-3-4-8 944-944-0-2-3-4-8 ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗುವುದು. ಶ್ರೋತೃಗಳು ಸಂಪರ್ಕಿಸಲು ಸಂಖ್ಯೆ 0872-20-0006. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಭಾರತದ 75ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ರಾಷ್ಟೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಹಾಗೂ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ವತಿಯಿಂದ ಪ್ರೌಢಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಲ್ಲಿ ಎಚ್ಐವಿ ಹಾಗೂ ಟಿಬಿ ಬಗ್ಗೆ ಜಾಗೃತಿ ಕಾರ್ಯಕ್ರಮ, 18 ವರ್ಷ ಮೇಲ್ಪಟ್ಟ ಎಲ್ಲ ಯುವಜನರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಲು ಪ್ರೇರೇಪಿಸಿ, ಎಚ್ಐವಿ ಹಾಗೂ ಟಿಬಿ ಬಗ್ಗೆ ನೀವು ತಿಳಿಯಿರಿ, ಇತರರಿಗೂ ತಿಳಿಸಿ. ಬನ್ನಿ, ಎಚ್ಐವಿ ಹಾಗೂ ಟಿಬಿ ಮುಕ್ತ ಭಾರತ ಕಟ್ಟೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ರಾಷ್ಟೀಯ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. COVID-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ ಸ್ನೇಹಿತರು ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. COVID-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. COVID-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದ್ತಾ ಇರುವ ಕಾನಡ್ಕ ಡೀನಾ ದೇವಯ್ಯ. ಜೊಂಪೆ ಮುಖ್ಯಾಂಶಗ. ಸೋಮರ್ಪೇಟೆ ಮತ್ತು ವಿರಾಜಪೇಟೆ ಪಟ್ಟಣ ಪಂಚಾಯಿತಿಲಿ ಖಾಲಿ ಇರುವ ಸ್ಥಾನಕ್ಕೆ ಉಪಚುನಾವಣೆ. ಫೆಲೋಶಿಪ್ ದಾಖಲೀಕರಣಕ್ಕೆ ಅಭ್ಯರ್ಥಿಗಳ ಆಯ್ಕೆ ಸಭೆ. ಜೊಂಪೆನ ವಿವರ. 1964 ಕರ್ನಾಟಕ ಮುನ್ಸಿಪಾಲಿಟಿಗಳ ಕೌನ್ಸಿಲ್ಗಳ ಉಪಬಂಧಗಳ ಅಡಿಯಲ್ಲಿ ಸ್ಥಾಪನೆಯಾದ ಕೊಡಗು ಜಿಲ್ಲೆನ ಸೋಮರ್ಪೇಟೆ ಮತ್ತು ವಿರಾಜಪೇಟೆ ಪಟ್ಟಣ ಪಂಚಾಯಿತಿ ಕೌನ್ಸಿಲರ್ಗಳ ಖಾಲಿ ಇರುವ ಸ್ಥಾನ ತುಂಬಿಕಾಗಿ ಚುನಾವಣೆಯ ಅಧಿಸೂಚನೆ ಜಿಲ್ಲಾಧಿಕಾರಿ ಚಾರ್ಲತ್ ಸೋಮಲ್ ಅವರು ಹೊರಡಿಸಲು. ಈಗ 1977 ಕರ್ನಾಟಕ ಮುನ್ಸಿಪಾಲಿಟಿಗಳ ಕೌನ್ಸಿಲರ್ಗಳ ನಿಯಮಗಳ 8ನೇ ನಿಯಮದಂಗೆ ಜಿಲ್ಲಾಧಿಕಾರಿಯವು ಸೋಮರ್ಪೇಟೆ ಮತ್ತು ವಿರಾಜಪೇಟೆ ಪಟ್ಟಣ ಪಂಚಾಯಿತಿನ ಚುನಾವಣೆ ಸಂಬಂಧ ವೇಳಾಪಟ್ಟಿ ನಿಗದಿ ಮಾಡಿಳು. ನಾಮಪತ್ರ ಕೊಡುಗೆ ಆಗಸ್ಟ್ 23 ಕಡೆ ದಿನ, ಆಗಸ್ಟ್ 24ರಂದು ನಾಮಪತ್ರ ಪರಿಶೀಲನೆ ನಡೆದಿದೆ, ಆಗಸ್ಟ್ 26ರಂದು ಉಮೇದುವಾರಿಕೆ ಹಿಂದೆ ತಕ್ಕಂಬಕ್ಕೆ ಕಡೆ ದಿನ. ಸೆಪ್ಟೆಂಬರ್ 3ರಂದು ಮತದಾನ ಅಗತ್ಯ ಇದ್ದರೆ ನಡೆದಿದ್ದ ಜಿಲ್ಲಾಧಿಕಾರಿಯವು ತಿಳಿಸಿಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ವತಿಯಿಂದ 2020-21ನೇ ಸಾಲಿನ ಫೆಲೋಶಿಪ್ ದಾಖಲೀಕರಣಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಭೆ ಅಕಾಡೆಮಿನ ಕಚೇರಿಯಲ್ಲಿ ಅಧ್ಯಕ್ಷರಾದ ಡಾ ಅಮ್ಮಾಟಂಡ ಪಾರ್ವತಿ ಅಪ್ಪಯ್ಯ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದಿತು. ಕುಶಾಲನಗರ ಸ್ಥಳೀಯ ಯೋಜನಾ ಪ್ರದೇಶದ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 6ರ ಪ್ರಕಾರ ಹಾಲಿ ಭೂಬಳಕೆ 2010 ನಕ್ಷೆನ ಕುಶಾಲನಗರ ಯೋಜನೆ ಪ್ರಾಧಿಕಾರದ ಕಚೇರಿಯಲ್ಲಿ ಪ್ರಕಟಿಸಿದಳು. ಹಾಲಿ ಭೂಬಳಕೆ 2010 ನಕ್ಷೆಯಲ್ಲಿ ಯಾವುದಾದರೂ ತಿದ್ದುಪಡಿಗಳಿದ್ದಲ್ಲಿ ಈ ಪ್ರಕಟಣೆ ಹೊರಡಿಸಿದ 30 ದಿನಗಳ ಒಳಗೆ ಲಿಖಿತ ಕೋರಿಕೆಯನ್ನು ಖುದ್ದಾಗಿ ಇಲ್ಲರೆ ನೋಂದಾಯಿತಿ ಅಂಚೆ ಮುಖಾಂತರ ಸದಸ್ಯ ಕಾರ್ಯದರ್ಶಿಗ ಕುಶಾಲನಗರ ಯೋಜನಾ ಪ್ರಾಧಿಕಾರ ಕುಶಾಲನಗರ ಇವಕ್ಕೆ ಸಲ್ಲಿಸುವಂಗೆ ಸಾರ್ವಜನಿಕರಿಗೆ ತಿಳಿಸಿಳು. ನಿಗದಿತ ಅವಧಿಯೊಳಗೆ ಸಲ್ಲಿಕೆಯಾಗುವ ಆಕ್ಷೇಪಣಾ ಅರ್ಜಿಗಳನ್ನು ಮಾತ್ರ ಪರಿಗಣಿಸುವೆ. ಮತ್ತೆ ಬಂದ ಆಕ್ಷೇಪಣೆಗಳನ್ನು ಗಣನೆಗೆ ತಕ್ಕಬಲ್ಲೆತ್ತ ಕುಶಾಲನಗರ ಯೋಜನಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯವು ತಿಳಿಸಿಳು. ಕೊಡಗು ಗೌಡ ಸಮಾಜ ಬೆಂಗಳೂರು ಇವರ ಕಡೆಯಿಂದ ಕೋವಿಡ್ ವಾರಿಯರ್ ಆಗಿ ಸೇವೆ ಸಲ್ಲಿಸಿದ ಜನಾಂಗದ ಬಾಂಧವಕ್ಕೆ ಸ್ವಾತಂತ್ರ್ಯೋತ್ಸವದ ಅಂಗಾಗಿ ಜಂಬಾರನ ಹಮ್ಮಿಕೊಂಡಿದ್ದು. ಕೆ ಕಡನಾಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಜಂಬಾರಲ್ಲಿ 100ಕ್ಕೂ ಹೆಚ್ಚು ಕೋವಿಡ್ ವಾರಿಯರ್ಸ್ಗೆ ಸನ್ಮಾನ ಮಾಡಿ ಗೌರವಿಸಿದರು. ಕರ್ನಾಟಕ ಅರೆಬೇಸೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅರೆಬೇಸೆ ಗೌಡ ಸಮಾಜ ಮೂರ್ನಾಡು ಇವರ ಕೂಡುಕೂಟಲ್ಲಿ 3 ದಿನಗಳವರೆಗೆ ನಡೆಯುವ ಅರೆಭಾಷೆ ಸಂಸ್ಕೃತಿ ಶಿಬಿರದ ಉದ್ಘಾಟನಾ ಜಂಬಾರ ಇಂದು ನಡೆದಿತು. ಶ್ರೀ ಲಕ್ಷ್ಮೀನಾರಾಯಣ ಕಜುಗದೇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಶ್ರೀ ಮೇರ್ಕಜೆ ಉಮೇಶ್ ನಾಣಯ್ಯ, ಶ್ರೀ ಕಲ್ಲುಮುಟ್ಲು ಗಣೇಶ್ ಪೂವಯ್ಯ, ಶ್ರೀಮತಿ ತಳೂರು ಯಶೋಧ ಶಿಬಿರದ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದು ಅರೆಭಾಷೆ ಆಚಾರ ವಿಚಾರನ ಉಳಿಸಿ ಬೆಳೆಸುವ ನಿಟ್ಟಲ್ಲಿ ಹಂಗೆ ಭಾಷೆನ ಪರಿಚಯಿಸುವ ನಿಟ್ಟಲ್ಲಿ ಹೆಚ್ಚಿನ ಕಾರ್ಯಾಗಾರ ಹಾಕುತ್ತ ಹೇಳ್ದು. ಸಮಾರೋಪ ಜಂಬಾರ 19/8/2021 ನಡೆದಿದೆ. ಮುಖ್ಯ ನೆಂಟರಾಗಿ ಲಕ್ಷ್ಮೀನಾರಾಯಣ ಕಜೆಗದ್ದೆ, ವಿನೋದ್ ಮೂಡಗದ್ದೆ, ಕಡ್ಲೇರ ತುಳಸಿ ಮೋಹನ್ ಮುಖ್ಯಪಟ್ಟವು ಹಾಜರಿದ್ದವೆತ ಗೊತ್ತಾವುಟು. ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಮೊರಾರ್ಜಿ ದೇಸಾಯಿ ವಸತಿ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಬಸವನಹಳ್ಳಿ ಸೋಮರ್ಪೇಟೆ ತಾಲೂಕು ಇಲ್ಲಿಗೆ ಪ್ರಥಮ ಪಿಯುಸಿ ಪ್ರವೇಶಕ್ಕೆ ಅರ್ಜಿ ಕರೆದಳು. ಮೆರಿಟ್ ಆಧಾರದ ಮೇಲೆ ಪಿಯುಸಿ ತರಗತಿಗಳಿಗೆ ಆಯ್ಕೆ ಮಾಡುವೆ. ಸುಸಜ್ಜಿತ ಆದ ಕಾಲೇಜು ಕಟ್ಟಡ ಹಂಗೆ ಕಾಲೇಜಿನ ಸುತ್ತಮುತ್ತ ಒಳ್ಳೆ ಪರಿಸರ ಇದ್ದು ವ್ಯವಸ್ಥಿತ ಪ್ರಯೋಗಾಲಯ ಉಟ್ಟು ಅರ್ಜಿ ಕೊಡುಗೆ ಕಡೆ ದಿನ ಆಗಸ್ಟ್ 23 ಆಗುಟ್ಟು. ಜಿಲ್ಲೆಯಲ್ಲಿ ಇಂದು 8 ಹೊಸ 19 ಕೋವಿಡ್ ಪ್ರಕರಣ ದೃಢ ಆಗುಟ್ಟು. 8 ಪ್ರಕರಣಕ್ಕೆ ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆ ಮೂಲಕ ದೃಢ ಆಗುಟ್ಟು. ಮಡಿಕೇರಿ ತಾಲೂಕಲ್ಲಿ 3, ವಿರಾಜಪೇಟೆ ತಾಲೂಕಲ್ಲಿ 4, ಸೋಮರ್ಪೇಟೆ ತಾಲೂಕಲ್ಲಿ 1 ಪ್ರಕರಣಗಿದ್ದು ಸದ್ಯ 569 ಪ್ರಕರಣಗಿದ್ದು ಕಳೆದ 24 ಗಂಟೆಗಳ ಸಮಯದಲ್ಲಿ 3 ಮರಣ ಪ್ರಕರಣ ವರದಿಯಾಗುಟ್ಟು. ಹಿಂಗೆ ಒಟ್ಟು 407 ಮರಣ ಪ್ರಕರಣಗಿದ್ದು ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 89 ಆಗುಟ್ಟು. ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ ಶೇಕಡ 2.41 ಜಿಲ್ಲಾಧಿಕಾರಿ ಚಾರ್ಲತ್ ಸೋಮಲ್ ಅವು ತಿಳಿಸಿದರು. ಇಂದು ಬೆಳಗ್ಗೆ 8:30 ಕಳೆದ 24 ಗಂಟೆಗಳ ಸಮಯದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸರಾಸರಿ 9.64 ಮಿಲಿಮೀಟರ್ ಮಳೆ ಆಗುಟ್ಟು. ಜನವರಿಯಿಂದ ಇಲ್ಲಿವರೆಗಿನ ಮಳೆ 1939.55 ಮಿಲಿಮೀಟರ್. ಕಳೆದ ವರ್ಷ ಇದೇ ಸಮಯದಲ್ಲಿ 1878.21 ಮಿಲಿಮೀಟರ್ ಮಳೆ ಆಗುಟ್ಟು. ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 2859 ಅಡಿ, ಇಂದಿನ ನೀರಿನ ಮಟ್ಟ 2857.81 ಅಡಿ, ಇಂದಿನ ನೀರಿನ ಹೊರಹರಿವು ಹೊಳೆಗೆ 1850 ಕ್ಯೂಸೆಕ್ಸ್, ನಾಲೆಗೆ 250 ಕ್ಯೂಸೆಕ್ಸ್ ಆಗುಟ್ಟು ಗೊತ್ತಾವುಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kavini Hall, CV Shankar Road, Madikeri. Call 7022671919. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. 0% ಇಂಟ್ರೆಸ್ಟ್ ನಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ ಐಟಮ್ ಗಳಿಗೂ ಸಾಲ ಸೌಲಭ್ಯ. ಬಾಷ್ ವಾಷಿಂಗ್ ಮಿಷಿನ್, ಮೈಕ್ರೋ ಓವರ್ ಡ್ರೈಯರ್, ಡಿಶ್ ವಾಷರ್ ಗಳ ಮೇಲೆ ಭಾರಿ ಕಡಿತ, ಉಚಿತ ಕೊಡುಗೆಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಗೂ ಫರ್ನಿಚರ್ ಗಳ ಬೃಹತ್ ಮಳಿಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ಕೆವಿಜಿ ಐಟಿ ಭಾಗಮಂಡಲ ಇಲ್ಲಿ 2021-22 ಸಾಲಿಗೆ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ ಪಾಸ್. ದಾಖಲಾತಿಗಾಗಿ ಸಂಪರ್ಕಿಸಿ ಪ್ರಾಚಾರ್ಯರ ಸಂಖ್ಯೆ 9900902141.

ಮನುಷ್ಯ ಬೋರೆ ಬೋರೆ ಉದ್ದೇಶಕ್ಕಾಯ್ತು ಪ್ರಕೃತಿನ ನಾಶ ಮಾಡಿ ಉಳ್ಳಾನಗೊಂಡು ಪರಿಸರಕ್ಕೆ ಕಾಡು ಪ್ರಾಣಿಯಕ್ಕೆ ತುಂಬಾ ತೊಂದರೆ ಆಯ್ತು. ಅಪಾಯತುಳ್ಳ ಪ್ರಾಣಿ ಪಕ್ಷಿಗಳ ಪಿಂಜ ಕಾಡನ ಕಾತುಬೆಪ್ಪಕ್ಕೆ ಎಲ್ಲರೂ ಕೈಕೂಟೋಣ ಜಿಲ್ಲಾ ಸಾಮಾಜಿಕ ಅರಣ್ಯ ಇಲಾಖೆಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಂಎಸ್ ಶಂಗಪ್ಪ ಅಭಿಪ್ರಾಯ ಪರಂದತ್ತು. ಕೊಡಗು ಅರಣ್ಯ ವೃತ್ತತ್ರ ಸಾಮಾಜಿಕ ಅರಣ್ಯ ವಲಯ ಜಿಲ್ಲಾ ರಾಷ್ಟೀಯ ಹಸಿರು ಪಡೆ ಕೂಡುನನಿಕೆ ಫಲತರ್ತರ ಸಮಿತಿರ ಆದನೆಲೆ ಸೋಮರ್ಪೇಟೆರ ತಾಲೂಕ್ ಪಂಚಾಯತ್ ಸಭಾಬಾಡಲು ನಮ್ಮ ನಡೆ ಹಸಿರೆಡೆಗೆ ಎನ್ನುವ ಪರಿಸರ ಜಾಗೃತಿ ಕಾರ್ಯಕ್ರಮ ತಡಿಲು ಏರ್ಪಾಡು ಮಾಡಿ ತಿಂಜೆ ಅಂತಾರಾಷ್ಟೀಯ ಜೀವ ವೈವಿಧ್ಯ ದಿನಾಚರಣೆಯ ಕಾರ್ಯಕ್ರಮ ತಕ್ಪರ್ನತ್. ಹವಾಮಾನ ಬದಲಾವಣೆ